ಆದಿ ತೋರಿ ಸೈಯ ಹಾದಿ ತೋರಿ ಸಯ್ಯಾ ದಾರಿಯಾವುದಯ್ಯ ಹಾದಿ ತೋರಿ ಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ಹಾದಿ ತೋರಿ ಸಯ್ಯ ಆದಿ ತೋರಿ ಸಯ್ಯಾ ಹಾದಿ ತೋರಿಸಯ್ಯ ಆ ದಾರಿಯ ಉದಯ ವೈಕುಂಠಕ್ಕೆ ಹಾದಿ ತೋರಿಸಯ್ಯ ಹಾದಿ ಕಬೆಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಫಡಿದ ಕಬೆಡರಿ ನಂಬಿ ಗುಳ್ಳ ನಾಯಿ ಸಾಕರಿ ನಾಯಿ ಎಂದರಿದು ನಾಯಿಯ ನಲ್ಲ ಜ್ಞಾನ ಇಲ್ಲದ ಹೀನ ನಾಯಿ ನಾಯಿ ಎಂದರ ನಾಯಿ ಅಲ್ಲ ಜ್ಞಾನ ಇಲ್ಲದೊಂದು ಹೀನ ನಾಯಿ ನಾಯಿ ಎಂದರಿದು ನಾಯಿಯ ನಲ್ಲ ಜ್ಞಾನ ಇಲ್ಲದ ಹೀನ ಕಬೆಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಪಡದ ಕಬೆಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಕಲ್ತದ್ದು ಬಿಡುದುಳ್ಳ ಕಟಗರ ನಾಯಿ ಮಲ್ತದ್ದು ತಿಂಬುವ ಮಾಧರ ನಾಯಿ ಕಲ್ತದ್ದು ಬಿಡುದುಳ್ಳ ಕಟಗರ ನಾಯಿ ಮಲ್ತದ್ದು ತಿಂಬುವ ಮಾಧರ ನಾಯಿ ಆಶಕ ಬಿದು ದೇಶ ತಿರಗುವ ಆಶಕ ಬಿದು ದೇಶ ತಿರಗುವ ವೇಷ ಡಾಂಬಿಕಿದು ವೇಷಗರ ನಾಯಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡಿದ ಕಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡೆದ ಕಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡೆದ ಕಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಕೊಟ್ಟ ಸಾಲವ ಕೊಡದವ ನಾಯಿ ಕೊಟ್ಟ ಭಾಷೆಯ ತಪ್ಪುವ ನಾಯಿ ಕೊಟ್ಟ ಸಾಲವ ಕೊಡದವ ನಾಯಿ ಕೊಟ್ಟ ಭಾಷೆಯ ತಪ್ಪುವ ನಾಯಿ ಕಟ್ಟಿಯ ಮೇಲೆ ಕುಳಿತುಕೊಂಡು ಬೆಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹಡಿದ ಕಬೆಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಉಂಡ ಮನೆಯ ಕೊಂಬುವ ನಾಯಿ ನಂಬಿದವರನ್ನು ಕೆಡಿಸುವ ನಾಯಿ ಉಂಡ ಮನೆಯ ಕೊಂಬುವ ನಾಯಿ ನಂಬಿದವರನ್ನು ಕೆಡಿಸುವ ನಾಯಿ ಗಂಡ ಸತ್ತರಂಡೆ ಮುಂಡರ ಗಂಡ ಸತ್ತ ನಂಡೆ ಮುಂಡೆರ ಭೋಗ ಮಾಡುವ ಜಗ ಬಂಡ ನಾಯಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡಿದ ಕಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡೆದ ಕಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಹೊಡೆದ ಕಬಿಡರಿ ನಂಬಿ ಗುಳ್ಳ ನಾಯಿ ಸಾಕರಿ ಪಟ್ಟದ ಸತಿ ಬಿಟ್ಟು ತಿರುಗುವ ನಾಯಿ ಬಿಟ್ಟ ಸ್ತ್ರೀಯಳ ಕೂಡುವ ನಾಯಿ ಪಟ್ಟದ ಸತಿ ಬಿಟ್ಟು ತಿರುಗುವ ನಾಯಿ ಬಿಟ್ಟ ಸ್ತ್ರೀಯಳ ಕೂಡುವ ನಾಯಿ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನಾ ನಾಯಿ ಎಂದರೆದು ನಾಯಿಯನಲ್ಲ, ನಾಯಿ ಎಂದರಿದು ನಾಯಿಯನಲ್ಲ, ಜ್ಞಾನ ಇಲ್ಲದ ಹೀನ ನಾಯಿ, ತಂದೆ ತಾಯಿಗೆ ನಿಂದೆ ಮಾತಾಡಿದವ, ತಂದೆ ತಾಯಿಗೆ ನಿಂದೆ ಮಾತಾಡಿದವ, ಹಂದಿ ಹೆಂಗ ತಿರುಗುವ ನಾಯಿ, ನಂಬಿಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ, ನಂಬಿಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ, ನಂಬಿಗುಳ್ಳ ನಾಯಿ ಸಾಕರಿ ಹೊಡಿದಾಕ ಬಿಡರಿ, ನಂಬಿಗುಳ್ಳ ನಾಯಿ ಸಾಕರಿ. ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ಕೆಲವು ಹೊಲಿಯುವರಲ್ಲಿ ಹುಟ್ಟುವದೆ ಸಾಕಿ, ಕೆಲವು ಹೊಲಿಯುವರಲ್ಲಿ ಹುಟ್ಟುವದೆ ಸಾಕಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ಹರವು ತನ್ನೊಳಗಿದ್ದು ಮರೆತು ತಿರುಗುವ ಮನುಜ, ಅರವು ತನ್ನೊಳಗಿದ್ದು ಮರೆತು ತಿರುಗುವ ಮನುಜ, ಕುರಿ ಕೋಳಿ ಚಲ್ಮದಳು ಹುಟ್ಟುವದ ಸಾಕ್ಷಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ಗುರುಗಿರಿಯರ ಮಾತು ಲಕ್ಷಕ್ಕೆ ತರದವಗೆ, ಗುರುಗಿರಿಯರ ಮಾತು ಲಕ್ಷಕ್ಕೆ ತರದವಗೆ, ಮೋಕ್ಷದ ದಿಗಿ ಮುಳ್ಳು ಹಚ್ಚುವುದೇ ಸಾಕ್ಷಿ, ಮೋಕ್ಷದ ದಿಗಿ ಮುಳ್ಳು ಹಚ್ಚುವುದೇ ಸಾಕ್ಷಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ಹರವುತ್ತೊಳಗಿದ್ದು ಮರಂದು ತಿರಗುವ ಮನುಜ, ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ಅಲ್ಲೆಂಬ ಮಾತಿಗೆ ಹೌದೆಂಬ ವಾದಿ, ಅಲ್ಲೆಂಬ ಮಾತಿಗೆ ಹೌದೆಂಬ ವಾದಿಯೋ, ನರ ಜನ್ಮದಲ್ಲಿ ಹುಟ್ಟಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ನರ ಜನ್ಮದಲ್ಲಿ ಹುಟ್ಟಿ ಹರನ ನೆನೆಯದ ಪ್ರಾಣಿ, ಹಿಂದೆ ಹೋಗುದು ಬಿಟ್ಟು ಹಿಂದೆ ಆಡುವ ಮೂಳ, ನರ ಜನ್ಮದಲ್ಲಿ ಹುಟ್ಟಿ ಹರ ಹರ ನನಿಯದ ಪ್ರಾಣಿ ನರ ಜನ್ಮದಲ್ಲಿ ಹುಟ್ಟಿ ಹರ ನನಿಯ